ಭೂತಾನಿ ಆತ್ಮನ್ ಜೀವಾನು ಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತಿ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂದ್ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಮನುಪಶ್ಯತಃ. ತದೀಜತಿ ತತ್ ನ ಈಜತಿ ತತ್ ದೂರೇ ತತ್ ಊ ಅಂತಿಕೆ ತತ್ ಅಂತರಸ್ಯ ಸರ್ವಸ್ಯ ತತ್ ಊ ಸರ್ವಸ್ಯ ಅಸ್ಯ ವಾಕ್ಯತಃ. ಶ್ಲೋಕ ಅರ್ಥ ಆಗಿದೆ, ಮಂತ್ರ ಅರ್ಥ ಆಗಿದೆ. ಭಾಷ್ಯ ತದಾತ್ಮತತ್ವಂ ಯತ್ರ ಕೃತಂ ತದೀಜತಿ ಚಲತಿ ತದೇವ ಚ ನ ಈಜತಿ ಸ್ವತಃ ನೈವ ಚಲತಿ ಸ್ವತಃ ಅಚಲಮೇವ ಸತ್ ಸಚಲತಿ ಇವ ಇತ್ಯರ್ಥಃ. ಕಿಂಚ ತದ್ದೂರಿ ವರ್ಷಕೋಟಿಶತೈಃ ಅಪಿ ವಿದುಷಾಂ ಅಪ್ರಾಪ್ಯತ್ವಾತ್ ದೂರ ಇವ ತದ್ವೋ ಅಂತಿಕೇ ಇತಿ ಛೇದಃ ತದ್ವಂತಿಕೇ ಸಮೀಪೇ ಅತ್ಯಂತಮೇವ ವಿದುಷಾಂ ಆತ್ಮತ್ವಾತ್ ನ ಕೇವಲಂ ದೂರೇ ಅಂತಿಕೇ ಚ ತದಂತರ ಅಭ್ಯಂತರೆ ಅಸ್ಯ ಸರ್ವಸ್ಯ ಯ ಆತ್ಮಾ ಸರ್ವಾಂತರಃ ಇತಿ ಶ್ರುತಿಃ. ಅಸ್ಯ ಸರ್ವಸ್ಯ ಜಗತಃ ನಾಮರೂಪ ಕ್ರಿಯಾತ್ಮಕಸ್ಯ ತದ್ವೂ ಅಪಿ ಸರ್ವಸ್ಯ ಅಸ್ಯ ಬಾಹ್ಯತಃ ವ್ಯಾಪಕತ್ವಾತ್ ಆಕಾಶವತ್ ನಿರತಿಶಯ ಸೂಕ್ಷ್ಮತ್ವಾತ್ ಅಂತಃ ಪ್ರಜ್ಞಾನಘನ ಇವ ಇತಿ ಚ ಶಾಸನಾತ್ ನಿರಂತರಂ ಚ. ಜಾತಿ. ನಿಮ್ಗಿಲ್ಲ ಕನ್ನಡದ ಪದ ಅದಕ್ಕೆ ನೀವು ಬರೀ ಈ ಜೊತೆ ಅಂತ ತದ್ ಹಾಕೋದು ತದ್ ತತ್ ಈ ಜತಿ ಅಥವಾ ತದೇ ಜತಿ ಸಂಕಲ್ಪದಲ್ಲಿ ಮಂತ್ರ ಹಾಕ್ತಾರ ತದಾತ್ಮತತ್ವಂ ಯತ್ ಪ್ರಕೃತಂ ತದೇ ಜತಿ ಚಲತಿ ತದೇ ವಚ ನೈಜತಿ ಸ್ವತಃ ನೈವ ಚಲತಿ. ಓಕೆ, ಇದು ಈ ಭಾಷೆ ಆಗಿದೆ. ಈ ಮುಂದಿನ ಭಾಷೆ ಎಷ್ಟು ಸರ್ವಾಣಿ ಭೂತಾನಿ, ಅದು ಶ್ಲೋಕ ಅರ್ಥ ಕೂಡ ಆಗಿದೆ. ಸರ್ವಭೂತೇಶು ಚಾತ್ಮಾನಂ ತತ್ವನ್ನ ವಿಜುಗುಪ್ಸತೆ, ಅವನಲ್ಲಿ ಯಾವ ರಾಗದ್ವೇಷಗಳು ಶತ್ರುತ್ವಗಳು ಅವನ ಬಗ್ಗೆ ಉಳಿಯೋದಿಲ್ಲ, ಯಾರ ಬಗ್ಗೆಯೂ ಉಳಿಯೋದಿಲ್ಲ. ಯಹ ಪರಿವ್ರಾಡ್ ಮುಕ್ಷು ಸರ್ವಾಣಿ ಭೂತಾನಿ ಅವ್ಯಕ್ತಾದೀನಿ ಸ್ಥಾವರಾಂತಾನಿ ಆತ್ಮನ್ಯೇವ ಅನುಪಶ್ಯತಿ ಆತ್ಮವ್ಯತಿರಿಕ್ತಾನಿ ನ ಪಶ್ಯತಿ ಇತ್ಯರ್ಥಃ. ಸುಜಾತೆ ಓದಿದ ಹೆಂಗೆ ಗೊತ್ತಿರುತ್ತೇನೆ, ಯಹ ಪರಿವ್ರಾತ್ ಮುಕ್ಷು ಸರ್ವಾಣಿ ಭೂತಾನಿ ಅವ್ಯಕ್ತಾದೀನಿ ಸ್ಥಾವರಗನ್ ಸ್ಥಾವರಾಂತಾನಿ. ಸ್ವಲ್ಪ ಚೇಂಜ್ ಮಾಡ್ಬೋದು, ಅಲ್ಲಿ ಸಂಕಲ್ಪದಲ್ಲಿ ಅದು ಹಂಗೆ ಇರ್ಬೇಕು, ಇಲ್ಲಿ ಹಿಂಗೆ. ಆಮೇಲೆ ಸುಬ್ರಹ್ಮಣ್ಯ ಹೋಗಿ ಕಲ್ತ್ರಿ ಅಂತ ಯಹ ಪರಿಭ್ರಾ, ಯಹ ಸ್ಟ್ರೈಟ್ ಹೋಗ್ರಿ, ಯಹ ಪರಿಭ್ರಾ ಮುಕ್ಷ ಯಾವನೋ, ಯಹ ಅಂದ್ರೆ ಯಾವನೋ ಒಬ್ಬನು ಸಾಧಕ, ಮುಮುಕ್ಷು ಸಾಧಕ. ಇದು ಪ್ರಾಣಾಯಾಮ ಸಾಧಕ, ಕುಂಜಿ ಸಾಧಕ ಅಂತ ಅನ್ಬಾರ್ದು. ಇನ್ನು ಯಾವ ಸಾಧಕ ಏನು, ಮುಮುಕ್ಷು ಸಾಧಕ. ಮುಮುಕ್ಷು ಸಾಧಕ ಅಂದ್ರೆ ಮೋಕ್ಷವನ್ನ ಮಾತ್ರ ಬಯಸಿ ಬಂದ. ಶಾಸ್ತ್ರದ ಸ್ಟೇಟ್ಮೆಂಟ್ ಇದೆ, ಮೋಕ್ಷೋ ಮೇ ಭೂಯ ಇತಿ ತೀವ್ರ ಇಚ್ಛಾ. ಎಲ್ಲಿ ಕೇಳಿದ್ರ ತತ್ವ ದೃಢ ಬರ್ತದೆ, ಪ್ರಾರಂಭ ಬರ್ತಾ ಇದೆ. ಮೋಕ್ಷಃ ಕಿಂ, ಮೋಕ್ಷಃ ಏನದು, ಅದು ಮೋಕ್ಷೋ ಮೇ ಭೂಯಾತ್ ಇದು ತೀವ್ರ ಇಚ್ಛಾ, ನನಗೆ ಬಿಡುಗಡೆ ಉಂಟಾಗಲಿ ಎನ್ನುವ ತೀವ್ರ ಇಚ್ಛೆ ಉಳ್ಳವನೇ ಅವನು ಮುಮುಕ್ಷು. ಈ ಮುಮುಕ್ಷು ಬೈ ನೇಚರ್ ಹೇಗಿರ್ತಾವೆ, ಪರಿವ್ರಾಡ್, ಪರಿವ್ರಾಡದ ಪರಿವ್ರಾಜಕ. ಪರಿವ್ರಾಜಕ ಅಂದ್ರೇನು, ಹಸದಾಗ ಎರಡು ತುತ್ತು ಅನ್ನವನ್ನ ಭಿಕ್ಷೆ ಬೇಡಿ ತಗೋತಾನೆ, ನಿದ್ರೆ ಬಂದಾಗ ಈ ನೆಲವನ್ನ ಹಾಸಿಗೆಯನ್ನಾಗಿ ಮಾಡಿ ಮಲ್ಕೊಳ್ಳಿಕ್ಕೆ ಸಿದ್ಧನಿದ್ದಾನೆ. ಈ ಮುಗುಳನ್ನೇ ಅವನು ಹೊದಿಕೆಯನ್ನಾಗಿ ಹೊತ್ತುಕೊಳ್ತಾನೆ, ತನ್ನ ಕೈಗಳನ್ನೇ ದಿಂಬುಗಳನ್ನಾಗಿ ಇಟ್ಕೋತಾನೆ. ಇವನು ಪರಿವ್ರಾಜಕ, ಒಂದು ಕಡೆ ನಿಂತದ ಒಂದು ಕಡೆ ನಿಲ್ಲೋದಿಲ್ಲ, ಪರಿವ್ರಾಜಕ. ಈ ನಮ್ಮ ಮಠಾಧಿಪತಿಗಳು ವರ್ಷದಲ್ಲಿ 4 ತಿಂಗಳು ಒಂದು ಕಡೆ ಇದ್ದ ಒಂದು ಕಡೆ ಇರ್ತಾರೆ, ಒಂದು ಕಡೆ ಇರ್ತಾರೆ. ಆದರೆ ಪರಿವ್ರಾಜಕ ಹಾಗಲ್ಲ, ಪರಿವ್ರಾಜಕ ಸನ್ಯಾಸಿ ಒಂದು ಲಕ್ಷಣಗಳಿವೆ. ಬೇಸಿಕ್ ಏನು ಅಂತಂದ್ರೆ, ಕೋಪಿನವಂತಹ ಕಲುಭಾಗ್ಯವಂತ, ದಟ್ ಇಸ್ ಪರಿವ್ರಾಜಕ ಪ್ಲಸ್ ನಾಲೆಜ್. ಆ ಮತ್ತೆ ಇದ್ದೇ ಅಂದ್ರೆ ದಾರ್ಯಾಗಿನ ಹುಚ್ಚು ಕೂಡ ಕೋಪಿನ ಹಾಕೋದು, ಕಡುಭಾಗ್ಯವಂತ. ಏನಪ್ಪ ನೀ ಪಿ ಎಚ್ ಡಿ ಏನ್ ಮಾಡಿದಿ, ಧಾರವಾಡ ಹಾಸ್ಪಿಟಲ್ ಒಳಗೆ ಅಂತ. ಪರಿವ್ರಾಜಕ, ಓ ಪರಿವ್ರಾಜಕ ನೀ ಹೋತ ಹೇ ನಾಲೆಜ್ ಪ್ಲಸ್ ಕೋಪಿನವಂತ. ನಾಲೆಜ್ ಪ್ಲಸ್ ಏನೇ ನೀವು ಫಿಸಿಕಲ್ ಸ್ಟ್ರಕ್ಚರ್ ನೋಡಿ, ನಾಲೆಜ್ ಪ್ಲಸ್ ಇತ್ತು ಅಂತಂದ್ರೆ ಓಕೆ ಸೋಸೊ. ಅದು ಬರೀ ಫಿಸಿಕಲ್ ಸ್ಟ್ರಕ್ಚರ್ ಒಂದೇ ಇದೆ ಅಂತಂದ್ರೆ ದೂರ ಇರೋದು ಒಳ್ಳೆ. ಕಾರಣ ಏನು ಅಂತಂದ್ರೆ, ಆ ಇನ್ನೊಂದು ಶಬ್ದ ಇದೆ ಮುಮುಕ್ಷು, ಪರಿವ್ರಾಟ್ ಮುಮುಕ್ಷು, ಮೋಕ್ಷವನ್ನು ಮಾತ್ರ ಬಯಸಿದವನವನು, ಇತರ ವಿಷಯಗಳಲ್ಲಿ ಯಾವ ಆಸಕ್ತಿಯೂ ಇಲ್ಲ. ಸರ್ವಾಣಿ ಭೂತಾನಿ ಅವ್ಯಕ್ತಾದೀನಿ ಸ್ಥಾವರಾಂತಾನೆ, ಅವ್ಯಕ್ತವಾದ ಜೀವರಾಶಿಗಳು, ಅವ್ಯಕ್ತವಾದ ಜೀವರಾಶಿಗಳು ಕಲ್ಪ ಪೂರ್ವದಲ್ಲಿ ಕಲ್ಪ ಅಂತದಲ್ಲಿ, ಕಲ್ಪ ಪೂರ್ವದಲ್ಲಿ ಅಪ್ರಕಟಿತವಾಗಿ ಏನು ಜೀವರಾಶಿಗಳು ಉಳಿದಿರ್ತಾವೋ, ಕಲ್ಪದ ಪ್ರಾರಂಭದಲ್ಲಿ ವ್ಯಕ್ತವಾಗಿ ಕಲ್ಪದ ಕೊನೆಯವರೆಗೂ ಕೂಡ ಉಳಿದಿರ್ತಾವೋ ಅವು ಸ್ಥಾವರ. ಇವು ಅವ್ಯಕ್ತಾದೇನಿ ಅವು ಸ್ಥಾವರ ಅಂತ ಮತ್ತೆ ಅವ್ಯಕ್ತಕ್ಕೆ ಹೋಗ್ತಾರೆ. ಅವ್ಯಕ್ತ ಅಂದ್ರೇನು, ಅಪ್ರಕಟಿತವಾದ ಸ್ಥಿತಿಯಿಂದ ಪ್ರಕಟಿತವಾಗ್ತವೆ, ಪ್ರಕಟಿತವಾದ ಸ್ಥಿತಿಯಿಂದ ಪುನಃ ಮತ್ತೆ ಅಪ್ರಕಟಿತ. ಈ ಮಗುಲಿದ್ದ ಚಳಿ ಶುರು ಆಯ್ತು, ಬೇಸಿಗೆ ಶುರು ಆಯ್ತು, ಕೆಂಪು ನೆಲ ಕಾಣಿಸ್ತದೆ. ಏನಾದ್ರು ಎಲ್ಲ ಹುಲ್ಲಿಗೆ ಅಪ್ರಕಟಿತ. ಒಂದು ಮಳೆ ಎರಡು ಮಳೆ ಆಯ್ತು ಅಪ್ರಕಟಿತ. ಕಲ್ಪ ಪ್ರಾರಂಭದಲ್ಲಿ ಪ್ರಕಟಿತ, ಕಲ್ಪಾಂತದಲ್ಲಿ ಮತ್ತೆ ಅಪ್ರಕಟಿತ. ಅವ್ಯಕ್ತಾದೀನಿ ಭೂತಾನಿ ಮತ್ತೇನು ಸ್ಥಾವರಾಂತಾನಿ, ಅವ್ಯಕ್ತದಿಂದ ಬಂದು ಸ್ಥೂಲವಾಗಿ ಇಲ್ಲಿ ಉಳಿದು ಮತ್ತೆ ಅವ್ಯಕ್ತಕ್ಕೆ ಹೋಗುತ್ತಾವಲ್ಲೋ ಅವಷ್ಟೂ ಜೀವರಾಶಿಗಳನ್ನ ಈ ಪರಿವ್ರಾ ಮುಮುಕ್ಷು ಹೇಗೆ ನೋಡ್ತಾನೆ ಅಂತಂದ್ರೆ, ಆತ್ಮನಿಗೇವ ಅನುಪಶ್ಯತಿ, ಅವೆಲ್ಲವೂ ನನ್ನಲ್ಲೇ ಇವೆ ಅಂತ ನೋಡ್ತಾನೆ. ಅವ್ರು ಎಲ್ಲೋ ಇದ್ದಾರೆ ಅಂತ ಅಲ್ವೇ ಅಲ್ಲ, ತಾನು ನೀರೇ ನೀರು ಎನ್ನುವ ಜ್ಞಾನವಾದಾಗ, ತಾನು ತೆರೆ ಅಲ್ಲ ಅಲೆ ಅಲ್ಲ ಗುಳ್ಳೆ ಅಲ್ಲ ತಾನು ಸಮುದ್ರ ಅಲ್ಲ ತಾನು ನೀರೇ ನೀರು ಎನ್ನುವ ಜ್ಞಾನವಾದಾಗ, ಎಲ್ಲ ತೆರೆಗಳನ್ನು ಹೇಗೆ ನೋಡ್ತದದು, ಹೇಗೆ ನೋಡುವ ಸಾಧ್ಯತೆ ಇದ್ದೀತು? ಐ ರಿಪೀಟ್, ತಾನು ತೆರೆ ಅಲ್ಲ, ತಾನು ನೀರೇ ಎನ್ನುವುದು ಸ್ಪಷ್ಟವಾದಾಗ ಎಲ್ಲ ತೆರೆಗಳು ಅದಕ್ಕೆ ನೀರಂತೆ ಕಾಣಿಸ್ತಾವೋ ತೆರೆಗಳಂತೆ ಕಾಣಿಸ್ತಾವೋ? ಮತ್ತು ಮೊದಲದು ತೆರೆ ಅಂತ ಯಾಕೆ ನೋಡ್ತಾ ಇತ್ತು? ತಾನು ಸಣ್ಣ ತೆರೆ, ಅವೆಲ್ಲ ದೊಡ್ಡ ತೆರೆ, ಅವೆಲ್ಲ ಘಾತಕ ತೆರೆ ಅಂತ ಯಾಕೆ ನೋಡ್ತಾ ಇತ್ತದು? ತಾನು ತೆರೆ ಎನ್ನುವ ಅಭಿಮಾನದಿಂದ, ನಾಮರೂಪದ ತೆರೆಗೆ ನಾನು ಎನ್ನುವ ಅಭಿಮಾನ, ಮೋಹ, ವ್ಯಾಮೋಹ ಇವುಗಳಿಂದ ನ್ಯಾಚುರಲಿ ಯಾವಾಗ ತನ್ನ ಫಿಸಿಕಲ್ ಸ್ಟ್ರಕ್ಚರ್ನಲ್ಲಿ ತನಗೆ ಅಭಿಮಾನ ಉಂಟಾಗ್ತದೋ ಆವಾಗ ಇತರ ಸ್ಟ್ರಕ್ಚರ್ಗಳು ಕೂಡ ಹೇಗೆ ಕಾಣಿಸ್ತವೆ? ಸ್ಟ್ರಕ್ಚರ್ಗಳಾಗೆ ಕಾಣಿಸ್ತವೆ. ತಾನು ನೀರೇ ನೀರು ಅನ್ನುವುದು ಸ್ಪಷ್ಟ ಯಾವಾಗ ಆಗ್ತದೆ ಅಂದರೆ, ತಾನು ಯಾವ ಅಭಿಮಾನವನ್ನು ಇವತ್ತಿನವರೆಗೂ ಹೊಂದಿದನೋ ಅದು ಮಿಥ್ಯ, ಅದು ಭ್ರಮ, ಅದು ಭ್ರಾಂತಿ, ಅವುಗಳಲ್ಲಿ ಯಾವುದೇ ಸತ್ಯತೆ ಇಲ್ಲ ಅನ್ನುವ ಸ್ಪಷ್ಟತೆಯಲ್ಲಿ ತಾನು ನೀರು ಅಂತ ಸಿದ್ಧ. ಈಗ ತಾನು ಇವು ಯಾವೂ ಅಲ್ಲ, ತಾನು ನೀರು ಅಂತ ಸಿದ್ಧ ಆದ ಮೇಲೆ ಅಕ್ಕಪಕ್ಕ ಏನು ನೋಡಿದ್ರು ಕೂಡ ಏನು ಕಾಣಿಸ್ತದೆ? ನೀರು ಕಾಣಿಸ್ತದೆ. ಮೊದಲು ಛೋಟ ಬಡ ಮಹಾ ತೆರೆಗಳು ಕಾಣಿಸ್ತಿದ್ವು, ಮತ್ತೇನು ಕಾಣಿಸ್ತಿತ್ತು ಹೇಳಿಸ್ಬೇಕು ನೋಡೋಣ. ತೆರೆಗೆ ತಾನು ನೀರೇ ನೀರು ಎನ್ನುವ ಜ್ಞಾನ ಇಲ್ಲದೇ ಇದ್ದಂಥ ತೆರೆಗೆ ಅಕ್ಕಪಕ್ಕ ಅನೇಕ ತೆರೆಗಳು, ಆಘಾತಕಾರಿ ತೆರೆಗಳು, ಉಪಕಾರಿ ತೆರೆಗಳು, ಮಹಾತ್ಮ ತೆರೆಗಳು ಕಾಣಿಸ್ತಾ ಇದ್ವು. ಸುನಾಮಿ ತೆರೆಗಳು ಅಂತ ಕಾಣಿಸ್ತಾ ಇದ್ವು, ಮತ್ತಿನ್ನೇನು ಕಾಣಿಸ್ತಾ ಇತ್ತು? ವಿಚಾರ ಮಾಡಿ ಸ್ವಲ್ಪ. ಸಮುದ್ರ ಅಂತ ಒಂದು ಕಾಣಿಸ್ತಿತ್ತು, ಅದಕ್ಕೆ ನೀರು ಕಾಣಿಸ್ತಿದ್ದಿಲ್ಲ. ಆ ತೆರೆಗೆ ಏನು ಕಾಣಿಸ್ತಿತ್ತು? ಸಮುದ್ರ. ತಾನು ನೀರು ಅಂತ ಸ್ಪಷ್ಟ ಆದ್ಮೇಲೆ ಏನು ಕಾಣಿಸ್ತದೆ? ಸಮುದ್ರ ಕಾಣಿಸ್ತದೋ ನೀರು ಕಾಣಿಸ್ತದೆ ಅಷ್ಟೇ. ತಾನು ಜೀವಾತ್ಮ ಅಂದ್ಕೊಂಡಾಗ ಈಶ್ವರ ಅಲ್ಲಿದ್ದಾನೆ, ಎಲ್ಲೆಲ್ಲೂ ಇದ್ದಾನ. ಈಶಾವಾಸ್ಯನಿದೆ ಪುಂಸನು ಅಹಂನ ಈಶ್ವರ. ಹೌದಾಗ ನೋಡ, ಅದು ಯಾವಾಗ ಈ ತೆರೆ ತಾನು ತೆರೆ ಅಲ್ಲ, ತಾನು ನೀರೇ ನೀರು ಅಂತ ಸ್ಪಷ್ಟವಾಗ್ತದೆ, ತೆರೆ ಅಂತ ಅದು ಭ್ರಮಿಸಿಕೊಂಡಾಗ, ತೆರೆ ಅಂತ ಅದು ಭ್ರಾಂತಿಸಿಕೊಂಡಾಗ, ಅಲ್ಲಿ ಸಮುದ್ರ ಅನ್ನೋದು ಒಂದಿದೆ, ಅವ ನಮ್ಮ ತಂದೆ. ತೆರೆ ಹೇಳ್ತದೆ ನಮ್ಮಪ್ಪ ಯಾರು? ಸಮುದ್ರ. ನಮ್ಮ ತಾಯಿ ಯಾರು? ಹೆಚ್ಚುವೋ. ಯಾವಾಗ ತಾನು ತೆರೆನೇ ಅಲ್ಲ, ತಾನು ನೀರು ಅಂತ ಸ್ಪಷ್ಟವಾಗಿಬಿಡ್ತದೆ, ಆವಾಗ ಸರ್ವಭೂತಾನಿ ಅವ್ಯಕ್ತಾದೀನಿ ಸರ್ವಭೂತಾನಿ ಸ್ಥಾವರಾಂತಾನಿ ಆತ್ಮನ್ಯೇವನು ಪಶ್ಯತಿ, ಅವೆಲ್ಲವೂ ತಾನೇ ಅಂತ ಅದಕ್ಕೆ ಸ್ಪಷ್ಟವಾಗಿಬಿಡ್ತದೆ. ತಾನೇ ಅಂತ ಸ್ಪಷ್ಟ ಆದ ಮೇಲೆ ಎಷ್ಟು ತೆರೆಗಳು ಅಂತ ಎನಿಸುವ ಅವಶ್ಯಕತೆ ಇದೆಯಾ? ಈ ಮುಂಚಿತವಾಗಿ ಎಷ್ಟು ತೆರೆಗಳು ಆಗಬಹುದು ಅಂತ ಅಕೌಂಟ್ ರೆಫರ್ ಮಾಡುವ ಅವಶ್ಯಕತೆ ಇದೆಯಾ? ಭವಿಷ್ಯದಲ್ಲಿಯ ಅಕೌಂಟ್ ಅನ್ನ ಲೆಕ್ಕಗಳು ಪಾಪ ಪುಣ್ಯ ಅವೆಲ್ಲ ಲೆಕ್ಕ ತುಂಬ ಅವಶ್ಯಕತೆ ಇದೆಯಾ? ಅವೆಲ್ಲ ಇವೆ. ತಾನು ತೆರೆ ಅಂದ್ಕೊಂಡಾಗ, ಹೌದಾ, ತಾನು ತೆರೆಯೇ ಅಂದ್ಕೊಂಡಾಗ ಅವಷ್ಟು ಅಕೌಂಟ್ಗಳು ಬೇಕು. ತಾನು ನೀರೇ ನೀರು ಅಂತ ಸಿದ್ಧಾದಾಗ ಆತ್ಮನೇವ ಅನುಪಶ್ಯತಿ, ಆತ್ಮ ವ್ಯತಿರಿಕ್ತಾನೆ ನ ಪಶ್ಯತಿ. ಅಪ್ಪ, ತಾನು ಆತ್ಮನೇ ಹೊರತುಪಡಿಸಿ ಇನ್ನೊಂದು ಏನೂ ಇಲ್ಲ. ಆತ್ಮವನ್ನ ಹೊಂದು ಹೊರತುಪಡಿಸಿ ಇನ್ನೊಂದು ಏನನ್ನೂ ಕಾಣುವುದಿಲ್ಲ. ಪಶ್ಯ ಪಶ್ ಅದು ದೃಷ್ಪಶ್ ಫೋರ್ತ್ ಕಾಂಬಿನೇಷನ್ ದೃಷ್ಪಶ್ ಪಶ್ಯತಿ ಇತ್ಯರ್ಥ. ಸರ್ವಭೂತೇಷು ಚ ತೇಷು ತೇಷು ಏವ ಚ ಆತ್ಮಾನಂ ತೇಷಾಂ ಅಪಿ ಭೂತಾನಾಂ ಸ್ವಂ ಆತ್ಮಾನಂ ಆತ್ಮತ್ವೇನ ಯಥಾಸ್ಯ ದೇಹಸ್ಯ ಕಾರ್ಯಕಾರಣ ಸಂಗಾತಸ್ಯ ಆತ್ಮಾ ಅಹಂ ಸರ್ವ ಪ್ರತ್ಯಯ ಸಾಕ್ಷಿಭೂತ ಚೇತಯಿತ ಕೇವಲ ನಿರ್ಗುಣ ಅನೇನೈವ ಸ್ವರೂಪೇಣ ಅವ್ಯಕ್ತಾದೀನಾಂ ಸ್ಥಾವರಾಂತಾನಾಂ ಅಹಮೇವ ಆತ್ಮ ಇತಿ ಸರ್ವಭೂತೇಷು ಚ ಆತ್ಮಾನಂ ನಿರ್ವಿಶೇಷಂ ಯಃ ತು ಅನುಪಶ್ಯತಿ ಸಹ ತತಃ ತಸ್ಮಾದೇವ ದರ್ಶನ ತಸ್ಮಾದೇವ ದರ್ಶನಾತ್ ತತಃ ತಸ್ಮಾದೇವ ತತಃ ತಸ್ಮಾದೇವ ದರ್ಶನಾತ್ ನ ವಿಜುಗುಪ್ಸತೆ ವಿಜುಗುಪ್ಸಾಂ ಕೃಣಾಂ ನ ಕರೋತಿ ವಾಕ್ಯ ಸರ್ವಭೂತೇಷು ಚ ಸಮಸ್ತ ಜೀವಭೂತ ರಾಶಿಗಳಲ್ಲಿ ತೇಷು ಏವ ಚ ಆತ್ಮಾನಂ ಅವುಗಳು ಎಲ್ಲೆಲ್ಲಿ ಯಾವ್ಯಾವ ರೂಪದಿಂದ ಇವೆಯೋ ಯಾವ್ಯಾವ ನಾಮಗಳಿಂದ ಇದೆಯೋ ಯಾವ್ಯಾವ ಭಾವಗಳಿಂದ ಎಲ್ಲವೂ ಇವೆಯೋ ಅವುಗಳ ಭಾವಗಳ ಇರುವಿಕೆಯಲ್ಲಿಯೇ ಇವನು ಅವುಗಳನ್ನು ಕಾಣೋದಿಲ್ಲ. ಏನನ್ನು ಕಾಣ್ತಾನೆ? ಆತ್ಮನನ್ನು ತೇಷು ತೇಷು ಚ ಅದಕ್ಕೆ ಆ ಶಬ್ದ ಹಾಕಿದ್ದಾರೆ. ತೇಷು ತೇಷು ಚ ಇವ ಚ ಆತ್ಮಾನಂ ತೇಷಾಮಪಿ ಭೂತಾನಾಂ ಸ್ವಂ ಆತ್ಮಾನಂ ಆತ್ಮತ್ವೇನ ಯಥಾಸ್ಯ ದೇಹಸ್ಯ. ಓಕೆ, ಆಯ್ತು. ಆತ್ಮನನ್ನು ಕಾಣ್ತಾನೆ. ಯಾವ ಆತ್ಮನನ್ನ? ಆ ಜೀವರಾಶಿಗಳು ಆ ಜಗತ್ತು ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಅವನು ಆತ್ಮನನ್ನೇ ಕಾಣುತ್ತಾನೆ. ಯಾವ ಆತ್ಮನನ್ನು ಕಾಣುತ್ತಾನೆ? ಅಲ್ಲಿ ಬರ್ತಾರೆ ನೋಡ್ರಿ, ಏನದು? ಸ್ವಾಂ ಆತ್ಮಾನಂ, ತನ್ನ ಆತ್ಮನನ್ನೇ ಅಲ್ಲಿ ಕಾಣ್ತಾನೆ. ನಾನು ನನ್ನ ಹೆಚ್ಚಿಟ್ಟುವ ಬೇರೆ, ಅದು ಹೆಚ್ಚಿಟ್ಟುವನೇ, ನಾನು ಹೆಚ್ಚಿಟ್ಟುವನೇ, ಅದು ನನ್ನ ಹೆಚ್ಚಿಟ್ಟುವ ಬೇರೆ, ಆ ತೆರೆ ಹೆಚ್ಚಿಟ್ಟುವ ಬೇರೆ ಅಂತ ಇರೋದಿಲ್ಲ. ನೀರಿಗೆ ನೀರಿನ ಮೇಲೆ ಸ್ಪರ್ಧೆಯೇ, ನೀರಿಗೆ ನೀರಿನ ಮೇಲೆ ವೈರತ್ವವೇ, ನೀರು ನೀರನ್ನ ಅಲ್ಲ ಗಳದೀತೆ ಆಗ್ತದಿಟ್ಕೋಬೇಕಲ್ಲ. ಬೆಸ್ಟ್ ಉದಾಹರಣೆ ನೋಡ್ರಿ, ಆತ್ಮನು ಆತ್ಮನನ್ನ ದ್ವೇಷಿಸುವುದಿಲ್ಲ ಅನ್ನಕ್ಕೆ ಹೇಗೆ ಅಗ್ನಿಯು ಅಗ್ನಿಯನ್ನ ದ್ವೇಷಿಸುವುದಿಲ್ಲವೋ, ಅಗ್ನಿಯು ಅಗ್ನಿಯನ್ನ ದ್ವೇಷಿಸ್ತದೆ. ಇದರ ಅರ್ಥ ಏನು? ಒಂದು ಅಗ್ನಿ ಇನ್ನೊಂದು ಅಗ್ನಿಯನ್ನ ಶಾಂತ ಮಾಡುತ್ತದೆ ಅಂತ ಅರ್ಥ. ಅಗ್ನಿ ಅಂದ್ರೆ ಅಗ್ನಿ ಶಾಂತ ಆಗುವುದಿಲ್ಲ. ಅಗ್ನಿಯು ಅಗ್ನಿಯನ್ನು ದ್ವೇಷಿಸುವುದಿಲ್ಲ ಹೇಗೋ ಹಾಗೆ ಆತ್ಮನು ಇನ್ನೊಬ್ಬ ಆತ್ಮನ ದ್ವೇಷಿಸಲಾರನು. ಸ್ವಂ ಆತ್ಮಾನಂ ಆತ್ಮತ್ವೇನ. ಹೌದು, ಆತ್ಮನಂತೆ ತನ್ನ ಆತ್ಮನಂತೆಯೇ ಎಲ್ಲ ಆತ್ಮಗಳೆಲ್ಲ ಕಾಣ್ತಾನೆ ನಿಜ. ಆದರೆ ಅಲ್ಲಿ ಅಲ್ಲಿ ಅಲ್ಲಿ ಇರುವುದೇನು? ಅಲ್ಲಿ ಇರುವುದು ದೇಹಸ್ಯ ಕಾರ್ಯಕರಣ ಸಂಘಾತಸ್ಯ ಆತ್ಮ. ದೇಹಶ್ಚ ಕಾರ್ಯಕರಣ ಸಂಘಾತ. ದೇಹ ಏನಪ್ಪ ಇದು? ಏನದು ದೇಹ? ಒಂದು ಕಡೆಗೆ ಸ್ಥೂಲವಾದ ಒಂದು ಪದಾರ್ಥ, ಮಾಂಸ ಮಜ್ಜ ಕೈ ಕಾಲು ಅಂಗಾಂಗಗಳು, ಇದು ಒಂದು ಸ್ಥೂಲವಾದ ಒಂದು ವಸ್ತು. ಜಡ ಕಾರ್ಯಂ ಇನ್ನ ನಾನೇ ಹೇಳ್ದೆ, ನೀನು ಶಿಂಕು ಅಂತ ಗೋಡೆ ಕರಿಬೇಕು. ಆಮೇಲೆ ಜಸ್ಟ್ ಬಿ ಲಿಂಕ್ಡ್ ಕಾರ್ಯ ಕರ ಉಂಟಾದದ್ದನ್ನ ಕಾರ್ಯ ಅಂತ ಕರೀತಾರೆ. ಏನಾಗಿದೆ? ಉಂಟಾದ ಘಟ ಕಾರ್ಯ, ಉಂಟಾದ ಬಟ್ಟೆ ಕಾರ್ಯ, ಉಂಟಾದ ಬೆಳೆ ಕಾರ್ಯ. ಯಾವುದು ಉಂಟಾಗ್ತದೆ ಅದು ಕಾರ್ಯ. ಏತರಿಂದ ಉಂಟಾಗ್ತದೆ ಅದು ಕಾರ್ಯ. ಹೌದಾ? ಸ್ವಲ್ಪ ಹೊತ್ತಿಗೆ ಆತ್ಮ ದೂರ ಇಟ್ಬಿಡ್ರಿ, ಅದ್ರ ಬಗ್ಗೆ ತಲೆಗೆ ಶೋಕ ಹೋಗ್ಬೇಡಿ. ದೂರ ಇಟ್ಟಷ್ಟಕ್ಕಿಂತ ದೂರ ಹೋಗುದು ಸಮೀಪ ಮಾದರಿ ಸಮೀಪ ಸದ್ಯಕ್ಕೆ ಜಿಜ್ಞಾಸ. ಈಗ ಇದು ಕಾರ್ಯ, ಯಾವುದು ದೇಹ ಇದು ಕಾರ್ಯ. ಇದು ಉಂಟಾಗಿದೆ, ಮೂಳೆ ಮಾಂಸ ರಕ್ತ ಇದರಿಂದ ಉಂಟಾಗಿದೆ. ಇದು ಜಡ, ಜಡ. ಈ ಕ್ಷಣವೂ ಕೂಡ, ಈ ಕ್ಷಣ ನಾವು ನೋಡ್ತಾ ಇದ್ದೀವಿ, ನಾವು ಕೇಳಿಸ್ಕೊತಾ ಇದ್ದೀವಿ, ಹೀಗೆ ನಡೀತಾ ಇದ್ದಾಗ್ಯೂ ಕೂಡ ಇದು ಜಡವೇ. ಇದು ನಿದ್ರೆ ಮಾಡಿದಷ್ಟು ಜಡ ಆಗಲ್ಲ, ಸತ್ತಾಗಷ್ಟು ಜಡ ಆಗಲ್ಲ, ಈಗೂ ಕೂಡ ಇದು ಜಡವೇ. ಆದರೆ ಚೈತನ್ಯದಂತೆ ಭಾಸವಾಗಿ ನೀವು ದೋಸೆ ಮೇಲೆ ಹಂಚು ಮೇಲೆ ದೋಸೆ ಮಾಡುವಾಗ ಕೂಡ ಹಂಚು ಜಡವೇ. ಹಂಚು ಮೇಲೆ ದೋಸೆ ನಾವು ಮಾಡುವಾಗ ಕೂಡ ಚೈ ಅಂತ ಶಬ್ದ ಮಾಡ್ತಾ ಇದ್ದಾಗ್ಯೂ ಕೂಡ ಹೇಳ್ರಿ, ಹಂಚು ಜಡವೇ. ಯಾಕೆ? ಅದಕ್ಕೆ ಸ್ವಯಂ ಚೈತನ್ಯ ಇಲ್ಲ, ಅದು ಬಾರೋಡ್. ಅದು ಇನ್ನೊಬ್ಬರದ್ದು ಯಾರ್ದೋ ಚೈತನ್ಯ ಬಾಡಿಗೆ ತಗೊಂಡು. ಹಾಗೆ ಈ ಶರೀರ ಕೂಡ ಕಾರ್ಯದಲ್ಲಿ ಕಾರ್ಯವೂ ಆಗಿ ಕಾರ್ಯದಲ್ಲಿ ತೊಡಗಿದಾಗ್ಯೂ ಕೂಡ ಇದು ಜಡವೇ. ಇದಕ್ಕೆ ಚೇತನ ಕೊಟ್ಟದ್ದು ಯಾವುದು? ಅದು ಸೂಕ್ಷ್ಮ ಶರೀರ, ಅದು ಕಾರಣ. ಇವು ಎರಡೂ ಶರೀರಕ್ಕೂ ಚೈತನ್ಯ ಕೊಟ್ಟದ್ದು ಯಾವುದು ಅಂತಂದ್ರೆ ಕಾರಣ ಶರೀರ, ಕಾರಣ ಶರೀರ. ಅದು ಜಡವೇ, ಅದು ವಾಸ್ತವಿಕ, ಅದು ಜಡವೇ. ಇವೆಲ್ಲವೂ ಕೂಡ ಶರೀರವು ಸೂಕ್ಷ್ಮ ಶರೀರದಿಂದ ಚೈತನ್ಯವನ್ನು ಬಾಡಿಗೆ ತರುತ್ತದೆ, ಸೂಕ್ಷ್ಮ ಶರೀರವು ಕಾರಣ ಶರೀರದಿಂದ ಬಾಡಿಗೆ ತರುತ್ತದೆ. ಸ್ವಾಮಿ, ಅಂದ್ರೆ ಕಾರಣ ಶರೀರವು ಜಡ ಅಂದ್ರೆ ಆ ಕಾರಣ ಶರೀರಕ್ಕೆ ಚೈತನ್ಯ ಎಲ್ಲಿಂದ ಬರುತ್ತೆ ಅಂತ ಯಾರು ಪ್ರಶ್ನಿಸ್ತಾರೆ ಗೊತ್ತಾ? ಕಾರಣ ಶರೀರ ಅಂದ್ರೆ ಏನು ಅಂತ ತಿಳಿದೇ ಇದ್ದು ಪ್ರಶ್ನಿಸ್ತಾರೆ. ಹೇಳಿ ನೋಡೋಣ, ಒಂದೇ ಶಬ್ದ ಅದು. ಕಾರಣ ಶರೀರ ಏನಿದೆ? ಅಜ್ಞಾನ, ಅವಿದ್ಯೆ. ಅದು ಅವಿದ್ಯ, ಅದು ಸ್ವತಂತ್ರವೋ ಏನು ಅಸೋಸಿಯೇಟೆಡ್ ಜೊತೆಗೂಡಿಕೊಂಡು ಅವಿದ್ಯೆಯು. ಅವಿದ್ಯ ಅನ್ನೋದು ಸ್ವತಂತ್ರವಾಗಿದೆ, ಈ ಅವಿದ್ಯೆಯಿಂದಾಗಿ ಕಾರಣ, ಈ ಕಾರಣದಿಂದಾಗಿ ಸೂಕ್ಷ್ಮ, ಈ ಸೂಕ್ಷ್ಮದಿಂದಾಗಿ ಸ್ಥೂಲ ಅಂತ ಅವಿದ್ಯ ಅನ್ನೋದು ಒಂದು ಸ್ವತಂತ್ರವಾದದ್ದು, ಅಥವಾ ಅವಿದ್ಯ ಇನ್ನು ಯಾವುದೋ ಒಂದು ಸಹಿತವಾಗಿದೆ. ಅವಿದ್ಯೆಯಿಂದಾಗಿ ಇವೆಲ್ಲ ಅಂತ ಹೇಳೋನು ಯಾರು? ಅರ್ಥ ಮಾಡ್ಕೋಗುತ್ತೀರಿ? ಇದು ಸಿಂಪಲ್, ಈ ಒಂದೇ ಒಂದು ಪಾಯಿಂಟ್ನೊಳಗೆ ಜಾರಿ ಬಿಡ್ತಾರೆ. ಎಷ್ಟು ಅನಲಿಟಿಕಲ್ ಹೋಗ್ತಾರೆ, ಅವಿದ್ಯೆಯಿಂದಾಗಿ ಎಲ್ಲವೂ ಅಂತ ಹೇಳ್ತಾರೆ. ಆ ಅವಿದ್ಯೆ, ನೀನ್ ಅವಿದ್ಯಾ ಸಹಿತವೋ ನೀನ್ ಅವಿದ್ಯಾ ರಹಿತವೋ. ನೀನ್ ಅವಿದ್ಯಾ ರಹಿತ ಅಂದ್ರೆ ಸೃಷ್ಟಿ ಆಗೇ ಇಲ್ಲ, ಅಲ್ಲಿ ಯಾವ ಸ್ಥೂಲನೂ ಇಲ್ಲ, ಸೂಕ್ಷ್ಮ ಇಲ್ಲ, ಕಾರಣವಿಲ್ಲ, ಏನೂ ಇಲ್ಲ. ನೀನು ಸೃಷ್ಟಿಯ ಬಗ್ಗೆ ಮತ್ತು ಉಂಟಾದ ಬಗ್ಗೆ, ನೀನು ಕಾರ್ಯದ ಬಗ್ಗೆ, ಕಾರಣದ ಬಗ್ಗೆ ಜಿಜ್ಞಾಸ ಮಾಡ್ತಾ ಇದ್ದಿ. ಇದರರ್ಥ ಏನು? ಅವಿದ್ಯಾ ಸಹಿತವೋ ಅವಿದ್ಯೆ ಬಿಟ್ಕೊಟ್ಟು, ಅವಿದ್ಯೆ ಸಹಿತವಾಗಿದ್ದ ಮೇಲೆ ನೀನೇ ಅವಿದ್ಯಾ. ನಿನಗೆ ಒಂದು ವೇಳೆ ನಿನ್ನ ಅವಿದ್ಯೆಯಿಂದ ಆಗಿರುವಂತ ಈ ಕಾರ್ಯದಲ್ಲಿ ಸಮಸ್ಯೆಗಳಿದ್ವು ಅಂತಂದ್ರೆ ನೀನು ನಿನ್ನ ಅವಿದ್ಯೆಯಿಂದ ಈ ಕಾರ್ಯಗಳನ್ನು ಸ್ವಾಗತ ಮಾಡ್ಕೊಂಡಿರ್ತೀಯ. ನಿನ್ನ ಅವಿದ್ಯೆ ನೀ ಹ್ಯಾಂಡಲ್ ಮಾಡ್ಕೊ. ಇವೆಲ್ಲವನ್ನು ಸತ್ಯ ಇದೆ ಅಂತ ನೀನು ಅನ್ಕೊಂಡಿದ್ದಾದ್ರೆ, ಜಗತ್ ಸತ್ಯ ಅಂತ ನೀನು ಅನ್ಕೊಂಡಿದ್ದಾದ್ರೆ ಅವಿದ್ಯೆಯಿಂದ ಅನ್ಕೊಂಡಿರ್ತೀಯ. ನಾಮರೂಪಗಳು ಸತ್ಯ ಅಂತ ನೀನು ಅನ್ಕೋಬೇಕಾದ್ರೆ ಅವಿದ್ಯೆಯಿಂದ ಅನ್ಕೊಂಡಿರ್ತೀಯ. ಈ ಅವಿದ್ಯೆ ನಿನ್ ಬಿಟ್ಟು ಬೇರೆ ಅದನೋ, ನಿನ್ ಜೊತೆ ಇದನೋ, ಅಥವಾ ನೀನೇ ಅವಿದ್ಯೆ, ನಾನೇ ಅವಿದ್ಯೆ, ಮತ್ತೆ ಈ ಸಮಸ್ಯೆಗಳಿಗೆ ನೀ ಕಂಪ್ಲೇಂಟ್ ಯಾಕೆ ಕೊಡ್ತಿ? ಮತ್ತೆ ಹೇಳಿದ್ರು ನೋಡ್ರ, ನೀನು ಬೈ ನೇಚರ್ ಇಫ್ ಯು ಆರ್ ಇಗ್ನರೆಂಟ್ ದನ್ ವೈ ಡೂ ಯು ಹ್ಯಾವ್ ಎ ಕಂಪ್ಲೇಂಟ್ ಫಾರ್ ಇಗ್ನರೆನ್ಸ್? ಅಥವಾ ಅದ್ರ ಕಾರ್ಯ ಸಂಸಾರ ಜಗತ್ತು, ಇಟ್ ಇಸ್ ಯು. ಸೂರ್ಯನಿಗೆ ಬೆಳಕಿನ ಬಗ್ಗೆ ಕಿಂಚಿತ್ತಾದ್ರೂ ಪ್ರತಿಕ್ರಿಯೆ ಇದೆಯಾ? ಕತ್ತಲಿನ ಪ್ರತಿಕ್ರಿಯಿಸ್ತಾನೋ ಬೆಳಕನ್ನ ಪ್ರತಿಕ್ರಿಯಿಸ್ತಾನೋ? ಕತ್ತಲೆಯನ್ನ ವಿರೋಧಿಸ್ತಾನೆ, ಕತ್ತಲೆಯನ್ನು ವಿರೋಧಿಸ್ತಾನೆ. ಬೆಂಕಿಯು ನೀರನ್ನ ವಿರೋಧಿಸ್ತದೆ. ಯಾಕೆ ವಿರೋಧಿಸ್ತದೆ ಅಂತಂದ್ರೆ, ಆ ಬೆಂಕಿಗೆ ನೀರು ವಿರೋಧ, ಬೆಂಕಿಯು ಬೆಂಕಿಯನ್ನು ವಿರೋಧಿಸೋದಿಲ್ಲ, ನೀರು ನೀರನ್ನು ವಿರೋಧಿಸೋದಿಲ್ಲ. ನೀನು ಅಜ್ಞಾನ ವಿರೋಧ ಒಂದು ಕಡೆ ಹೇಳ್ತೀಯ, ನಾನು ಅಜ್ಞಾನ ಸಹಿತವಾಗಿದ್ದೀನಿ ಅಂತೇಳಿ, ಇನ್ನೊಂದ್ ಕಡೆ ಹೇಳ್ತೀಯ ನನಗೆ ಈ ಅಜ್ಞಾನ ಬೇಡ. ಒಂದ್ ಕಡೆ ಹೇಳ್ತೀಯ ನನ್ನ ನೇಚರೇ ದುಃಖ, ಇನ್ನೊಂದ್ ಕಡೆ ಹೇಳ್ತೀಯ ನನ್ ದುಃಖ ಬೇಡ. ಒಂದ್ ಕಡೆ ಹೇಳ್ತೀಯ ನಾನು ಜೀವಾತ್ಮ, ಇನ್ನೊಂದ್ ಕಡೆ ಹೇಳ್ತೀಯ ನಾ ಜೀವಾತ್ಮ ಬೇಡ. ಯಾವ್ದ್ರು ಒಂದ್ ಹೇಳಪ್ಪ. ನಿನ್ನ ಸಹಜತೆಯೇ ಜೀವಾತ್ಮ ಆಗಿತ್ತು ಅಂತಂದ್ರೆ, ಈ ಜೀವಾತ್ಮನ ಸಾಂಸಾರಿಕ ಕಂಪ್ಲೇಂಟ್ಗಳನ್ನ ನೀನು ವಿರೋಧ ಮಾಡ್ತೀಯ, ನೀನು ವಿರೋಧ ಮಾಡ್ತೀಯ, ದುಃಖ ವಿರೋಧ ಮಾಡ್ತೀಯ, ನೋವನ್ನ ವಿರೋಧ ಮಾಡ್ತೀಯ, ಸಂಕಟವನ್ನ ವಿರೋಧ ಮಾಡ್ತೀಯ, ಶೋಕವನ್ನ ವಿರೋಧ ಮಾಡ್ತೀಯ, ಸಾವನ್ನ ವಿರೋಧ ಮಾಡ್ತೀಯ. ಇವಷ್ಟು ಜೀವಾತ್ಮ ಲಕ್ಷಣ ಹೌದಲ್ಲ? ಅಲ್ಪತ್ವನ ವಿರೋಧ ಮಾಡ್ತೀಯ, ಅತೃಪ್ತಿಯನ್ನು ವಿರೋಧ ಮಾಡ್ತೀಯ. ನಿ ಜೀವಾತ್ಮನೇ ಶಾಶ್ವತವಾಗಿ ಜೀವಾತ್ಮನೆ ಅಂತಂದ ಮೇಲೆ ಇವಷ್ಟು ಲಕ್ಷಣಗಳನ್ನ ನೀ ವಿರೋಧ ಮಾಡಬಾರದು. ವಿರೋಧ ಮಾಡುತ್ತೀಯ ಅಂದ್ರೆ ಅವು ನಿನ್ನ ಲಕ್ಷಣಗಳು. ಮುಗಿತು ವೇದ. ಹಾಗೆ ನಿನ್ನ ಲಕ್ಷಣಗಳೇನು? ಅವುಗಳ ವಿರುದ್ಧ ಸ್ವಭಾವ ಏನು ಲಕ್ಷಣ? ದುಃಖದ ವಿರುದ್ಧ ಏನು? ಆನಂದ. ಮರಣದ ವಿರುದ್ಧ ಏನು? ಅಮೃತತ್ವ. ಜಡದ ವಿರುದ್ಧ ಏನು? ಚೈತನ್ಯ. ಇವಷ್ಟು ನಿನ್ನ ಸಹಜತೆ. ಈ ಮುಮುಕ್ಷು ಈ ಸಹಜತೆಗಳು ತನ್ನ ಸಹಜತೆಗಳನ್ನ ಅವನು ಸ್ಪಷ್ಟವಾಗಿ ಗುರುತಿಸುತ್ತಾನೆ. ಇವು ಅವನ ಸ್ಪಷ್ಟವಾದಂತಹ ಜ್ಞಾನ. ಹೀಗಾಗಿ ಅವನು ಏನ್ ನೋಡ್ತಾನೆ ಅದು ತಾನೇ ಆಗಿ ನೋಡ್ತಾನೆ. ತಾನು ಒರಿಜಿನಲ್ ಏನು ಸತ್ತಿದ್ದಾನೋ ಆ ಸತ್ತನ್ನೇ ನೋಡ್ತಿರ್ತಾನ ಅವನು. ಸ್ವಂ ಆತ್ಮಾನಂ ಆತ್ಮತ್ವೇನ ಯಥಾಸ್ಯ ದೇಹಸ್ಯ ಕಾರ್ಯಕರಣ ಸಂಘಾತಸ್ಯ ಆತ್ಮ ಅಹಂ. ಅದು ಕಣ್ಣಿಗೆ ಕಾರ್ಯಕರಣ ಸಂಘಾತವಾಗಿ ಕಾಣ್ತಾ ಇದ್ದಾಗಿ ಕೂಡ ಗೊತ್ತಾಯ್ತದ ಕಾರ್ಯಕರಣ ಸಂಘಾತ ಅಂದ್ರೆ. ಈಗ ಯುಷ್ಮತ್ ಅಸ್ಮತ್ ಪ್ರತ್ಯಯದ ಜೋಡಣೆ ಇದೆಯಲ್ಲ, ಅದು ಕಾರ್ಯಕರಣ ಸಂಘಾತ ಅಂತ ಕರೀತಾರೆ. ಅದನ್ನ ರಿಲೇಟಿವ್ಲಿ ತುಲನಾತ್ಮಕವಾಗಿ ಹೇಳ್ತೀವಿ. ಸೂಕ್ಷ್ಮ ಕಾರಣ ಸ್ಥೂಲ ಶರೀರ ಕಾರ್ಯ ಇವುಗಳ ಸಂಘಾತ. ಇವುಗಳ ಸಂಘಾತ ಹೇಗೆ? ಕಣ್ಣು ತಾನೇ ನೋಡುವ ಶಕ್ತಿಯನ್ನ ಹೊಂದಿಲ್ಲ, ನನಗೆ ನೋಡ್ಲಿಕ್ಕೆ ಕಣ್ಣಿಲ್ಲ. ಇವೆರಡು ಸೇರ್ಕೊಂಡಾಗ ಏನಾಗ್ತದೆ? ನಾ ಕಂಡೆ. ಆ ನಾ ಕಂಡೆ ಅಂತಿದ್ದಲ್ಲ ಅವನು ಕಾರ್ಯಕರಣ ಸಂಘಾತ. ಶರೀರಕ್ಕೆ ಸ್ವತಃ ನೋಡುವ ಚೈತನ್ಯ ಇಲ್ಲ, ಅದು ಜಡ. ಚೈತನ್ಯಕ್ಕೆ ನೋಡ್ಲಿಕ್ಕೆ ಕಣ್ಣಿಲ್ಲ. ಗೊತ್ತಾಗಿಲ್ಲ. ಕ್ಯಾಮ್ರಾ ತಗೊಳ್ರಿ, ಸ್ವತಃ ಕ್ಯಾಮ್ರಾ ಜಡ. ನಿನಗೆ ಫೋಟೋ ಹೊಡಿಬೇಕಾಗದೆ, ಕ್ಯಾಮ್ರಾ ಇಲ್ದನೆ ಹಿಂಗ ಹಿಂಗ ಮಾಡ್ಬೇಕು, ಕೂತ್ಕೊಂಡ್ರೆ ಫೋಟೋ ಕ್ಲಿಕ್ ಮಾಡ್ಲಿಕ್ಕೆ ಆಗೋದ. ಕ್ಲಿಕ್ ಮಾಡಿದಿ ಹೋಗ್ಲಿ ಬಿಡು, ಕ್ಲಿಕ್ ಮಾಡ್ಲಿಕ್ಕೆ ಏನ್ ಬೇಕು, ಕ್ಯಾಮ್ರಾ ಕ್ಯಾಮ್ರಾ ಇದ್ಬಿಡು, ಕ್ಲಿಕ್ ಆಗ್ತದೆ. ಅದಕ್ಕೆ ಇದ್ರ ಮಧ್ಯದಲ್ಲಿ ಒಂದು ಬಟನ್ ಇಟ್ಟಿರ್ತಾರೆ, ಏನು ಸೆಲ್ಫ್ ಎಕ್ಸ್ಪೋಜರ್, ಅಲ್ಲಿ ಬರ್ದಿರ್ತಾರೆ ಸೆಲ್ಫ್ ಅಂತ ಬಂದಿರ್ತಾರೆ. ಅದನ್ನ ಟೈಮಿಂಗ್ ಗಿಮಿಂಗ್ ಎಲ್ಲ ಕರೆಕ್ಟ್ ಆಗಿ ಇಟ್ಟು ಅದನ್ನ ಒತ್ತಿ ಅದು ಕ್ಲಿಕ್ ಅಂತ ಆ ಚೈತನ್ಯ ಏನಿದೆ ಬರ್ತದಕ್ಕೆ ಸಂಘಾತ ಕೈಯಾಗಿ ಹಿಡ್ಕೊಂಡ್ರೆ ನಾನು ಕ್ಲಿಕ್ ಮಾಡ್ಬೇಕಾಗ್ತದೆ. ಟೈಮಿಂಗ್ ಇಟ್ಟು ಅಲ್ಲಿ ಇಟ್ಬಿಟ್ರೆ ಅಷ್ಟ ನೋಡಪ್ಪ ಈಶ್ವರ ಏನ್ ಮಾಡ್ಲಿಕ್ಕೆ ಗೊತ್ತ, ಏನ್ ಮಾಡ್ಲಿಕ್ಕೆ ತನಗ್ ತಾನೇ ಕ್ಲಿಕ್ ಮಾಡ್ತದೆ, ತನಗ್ ತಾನೇ ಕೇಳಿಸ್ಕೊಡ್ತದೆ. ಯಾಕೆ ಇಟ್ ಇಸ್ ಆಲ್ ಸೆಟ್, ಸೆಟ್ ಮಾಡಿ ಇಟ್ಬಿಟ್ಟು ಕಣ್ಣಿಂದನ ನೋಡ, ಮೂಗಿಂದನ ಮೂಸ, ಕೈಯಿಂದನ ಮುಟ್ಟ, ಕಾಲಿಂದನ ನದಿ, ಕಿವಿಗಳಿಂದನ ಕೇಳ, ನಾಲಿಗೆಯಿಂದನ ತಿನ್ನ, ರುಚಿಸು, ಆಲ್ ಸೆಟ್. ಕಾರ್ಯಕರಣ ಸಂಘಾತ ಇದು ಈಗ ಏನ್ ಮಾಡಿದೀವಿ, ಸ್ಥೂಲ ಮತ್ತು ಸೂಕ್ಷ್ಮ. ಇನ್ನು ಮತ್ತೆ ಸೂಕ್ಷ್ಮ ಏನಿದು, ಆಗಲೇ ನಾವು ಕಾರಣ ಅಂದಿದ್ವಲ್ಲ ಕೇಳ್ರಿ, ಆಗಲೇ ನಾವು ಕಾರಣ ಅಂದಿದ್ವಿಲ್ಲ, ಆದ್ರೆ ಈ ಸೂಕ್ಷ್ಮವು ಕೂಡ ಇದು ಕಾರ್ಯ. ಸೂಕ್ಷ್ಮ ಕೂಡ ಏನಿದು ಕಾರ್ಯ, ಈ ಸೂಕ್ಷ್ಮವು ಕಾರ್ಯವಾಗಿದ್ದೆ. ಆದ್ರೆ ಇದಕ್ಕೆ ಕಾರಣ ಯಾವುದು, ಇದಕ್ಕೆ ಕಾರಣ ಯಾವುದು? ಕಾರಣ ಶರೀರ ಒಬ್ಬ ಹಾಗಾದ್ರೆ ಈ ಕಾರಣ ಶರೀರವು ಚೈತನ್ಯ ಅಲ್ಲ ಅಲ್ಲ, ಅದು ಕೂಡ ಇದು ಇದಕ್ಕೆ ಚೈತನ್ಯದ ಬಂತು. ಅದಕ್ಕೆ ನಾನು ಹೇಳಿದೆ ನಿಮಗೆ ಏನು ಅಂದ್ರೆ, ಅವಿದ್ಯ ಸ್ವತಂತ್ರವಾಗಿ ಇಲ್ಲ, ನಾನು ಸಹಿತವಾಗಿದೆ. ಅವಿದ್ಯ ಸ್ವತಂತ್ರವಾಗಿಲ್ಲ, ನಾನು ಸಹಿತವಾಗಿದೆ. ಅದಕ್ಕೆ ನಾವು ಹೇಳ್ತೀವಿ ನನಗೆ ಗೊತ್ತಾಗಿಲ್ಲ ಅಂತ ಹೇಳ್ತೀವಿ, ನನಗೆ ತಿಳಿದಿಲ್ಲ ಅಂತ ಹೇಳ್ತೀವಿ. ನನಗೆ ತಿಳಿದಿಲ್ಲ, ನನಗೆ ಗೊತ್ತಾಗಲಿಲ್ಲ, ನಾನು ಅಜ್ಞಾನಿ ಹೀಗೆ ಹೇಳಬೇಕಾದ್ರೆ, ಅವಿದ್ಯಾ ಜೊತೆ ನಾನು ಆತ್ಮ ಕೂಡ್ಕೊಂಡಿದೆಯೋ, ಕೂಡ್ಕೊಂಡಂತೆ ಅನಿಸ್ತದೋ ಅಷ್ಟೇ ಇದೆ ನೋಡಿ. ಇದು ಒಂದು ಪಾಯಿಂಟ್ ಒಳಗೆ ಎಲ್ಲ ಫಲಾಫಲ ಜಾರಿ, ನಾ ಕೂಡ್ಕೊಂಡಿಲ್ಲ, ಕೂಡ್ಕೊಂಡಂತೆ ಅನಿಸ್ತದೆ. ಹೀಗೆ ಸೂರ್ಯನು ನೀರನ್ನು ಪ್ರವೇಶ ಮಾಡಿಲ್ಲ, ಪ್ರವೇಶ ಮಾಡಿದಂತೆ ಅನಿಸ್ತದೆ. ಚಂದ್ರನು ನೀರಲ್ಲ ಪ್ರವೇಶ ಮಾಡಿಲ್ಲ, ನೀರನ್ನು ಪ್ರವೇಶ ಮಾಡಿದಂತೆ ಅನಿಸ್ತದೆ. ನಾನು ಕನ್ನಡಿ ಒಳಗೆ ಪ್ರವೇಶ ಮಾಡಿಲ್ಲ, ಆದ್ರೆ ಪ್ರವೇಶ ಮಾಡಿದಂತೆ ಅನಿಸ್ತದೆ. ಆತ್ಮ ಅಜ್ಞಾನದಲ್ಲಿ ಪ್ರವೇಶವಾಗಿಲ್ಲ, ಆದ್ರೆ ಅಜ್ಞಾನಿಗಳಿಗೆ ಆತ್ಮನು ಅಪ್ರವೇಶ ಮಾಡಿದಂತೆ ಅಂತ ಅನಿಸ್ತದೆ. ಅದು ಸಂಘಾತ. ಹಾಗಾದ್ರೆ ಇಡೀ ಈ ಸಂಸಾರ ಈ ಜಗತ್ತು ಕಾರ್ಯಕರಣ ಸಂಘಾತ. ಅದು ಒಂದು ಶಬ್ದ ತಂದದ್ದು ಏನು, ಕಾರ್ಯಕರಣ ಸಂಘಾತ ಆತ್ಮ. ಹೌದ, ಕಾರ್ಯಕರಣ ಸಂಘಾತಸ್ಯ ಆತ್ಮ ಅಹಂ ಸರ್ವ ಪ್ರತ್ಯಯ ಸಾಕ್ಷೀಭೂತ ಭೂತಶ್ಚ ಭೂತ ಚೇತಯಿತ. ಈ ಕಾರ್ಯಕರಣ ಸಂಘಾತದೊಳಗೆ ಆತ್ಮನ ಸ್ಟ್ಯಾಂಡ್ ಏನು, ಬನ್ರಿ ಮತ್ತೆ ವಾಪಸ್, ನಾನು ಅಜ್ಞಾನಿ ಅಲ್ಲಿ ಬನ್ರಿ ಈಗ, ನಾನು ಅಜ್ಞಾನಿ, ನಾನು ಅಜ್ಞಾನಿ ಅಂತ ಹೇಳ್ಬೇಕಾದ್ರೆ ನಾನು ಆತ್ಮ, ಆತ್ಮನ ಸ್ಥಾನ ಎಲ್ಲಿದೆ? ಕುಡ್ಕೊಂಡಿದೆ ಅಂತಾನೆ ಅಂದ್ರೆ ಅವನಿಗೆ ಮುಕ್ತಿನೇ ಇಲ್ಲ. ಆತ್ಮ ಶಾಶ್ವತ, ಆತ್ಮ ಅಜ್ಞಾನದಲ್ಲಿ ಕುಡ್ಕೊಂಡ ಅಂತಂದ್ರೆ ಶಾಶ್ವತ ಅಜ್ಞಾನ, ಶಾಶ್ವತ ಅಜ್ಞಾನ ಅಂತಂದ್ರೆ ಜ್ಞಾನ ಆಗುವ ಸಾಧ್ಯತೆ ಇಲ್ಲೇ ಇಲ್ಲ. ಜ್ಞಾನ ಆಗುವ ಸಾಧ್ಯತೆ ಅಂದ್ರೆ ಜ್ಞಾನೋಪದೇಶವೇ ನೇರತಕ್ಕ, ಜ್ಞಾನೋಪದೇಶ ನೇರತಕ್ಕ ಅಂದ್ರೆ ಉಪನಿಷತ್ತುಗಳು ನೇರತಕ್ಕ, ಉಪನಿಷತ್ತುಗಳು ನೇರತಕ್ಕ ಅಂದ್ರೆ ಗುರು ಶಿಷ್ಯ ಪರಂಪರೆಯೇ ನೇರತಕ್ಕ. ಯಪ್ಪ ಯಪ್ಪ ಯಪ್ಪ ಯಪ್ಪ, ಎಂತ ಆಘಾತಕಾರಿ ದೋಷ, ಕೂಡ್ಕೊಂಡಿಲ್ಲ. ತಾನೇ ತಾನಾಗಿದ್ದಾನ ಅಂದ್ರೆ ಕಷ್ಟನೇ, ತಾನೇ ತಾನಾಗಿದ್ದಾನ ಅಂದ್ರೆ ಕಷ್ಟನೇ. ಅವಾಗ ಸಂಘಾತ ಆಗೇ ಇಲ್ಲ ಅಂತ, ಸಂಘಾತ ಆಗೇ ಇಲ್ಲ ಅಂದ್ರೆ ಈ ಶರೀರ ಇದು ಏನಾಗಿರ್ತದೆ, ಜಡವಾಗೇ ಇರ್ತದೆ. ಮತ್ತೆ ಈ ಮಧ್ಯದ ದಾರಿ ಏನು ಸ್ವಾಮಿ, ಸಂಗಾತವಾದಂತೆ ವಾದಂತೆ ಹಗ್ಗವೇ ಸರ್ಪವಾದಂತೆ ಆಗಿಲ್ಲ ಆಗಿಲ್ಲ ಆಗಿಲ್ಲ. ಆದ್ದರಿಂದಲೇ ಮುಕ್ತಿ ಸಾಧ್ಯ ಇದೆ. ಯಾಕೆ? ನೀ ಮುಕ್ತನೇ ಇದ್ದೀಯ. ಇಟ್ಸ್ ವೆರಿ ಸಿಂಪಲ್ ಟು ನೋ. ಅದು ಸುಲಭ ಇದೆ. ಅವನ ಶಿಷ್ಯ ಹಸುವನ್ನು ಕಟ್ಟಿ ಬಂದು ಮಲ್ಕೋತಾನೆ. ಬೆಳಿಗ್ಗೆ ಹೋಗಿ ನೋಡ್ತಾನೆ, ಒಂದು ಹಸುವನ್ನು ಕಟ್ಟಿರೋದೇ ಇಲ್ಲ. ಹೌದೇನೆ? ಆವಾಗ ಎಲ್ಲ ಹಸುಗಳನ್ನ ಕಟ್ಟಿದ್ದನ್ನ ಬಿಡಿಸ್ತಾನೆ, ಈ ಹಸುವನ್ನು ಕಟ್ಟಿರೋದೇ ಇಲ್ಲ. ಅದನ್ನ ಏಳ ಅಂತಾನ. ಅದು ಹೇಳಂಗಿಲ್ಲ. ಇವನಿಗೆ ಬಡಿತಾನ ಬಡಿತಾನ ದೂಡ್ತಾನ ಹೇಳಂಗಿಲ್ಲ ಅಂತ ಹಂಗೆ ತಿಳ್ಕೊತಾನ. ಕಾಲಿಗೆ ಕಸ ಬಂದಿರು, ಅದೇನೋ ಕಾಲ್ ಬ್ಯಾನೆ ಅಂತ ಬರ್ತವೆ. ಕಾಲ್ ಬ್ಯಾನೆ ಕಾಲ್ಬಾವಿ ಅಲ್ಲದ ಆ ಎರಡು ಉಗುರಿನ ನಡುವೆ ಹುಳ ಹಾಕ್ತದೆ. ಸೊ ಅದು ಆಗ್ಯದೆ. ಅದಕ್ಕೆ ಇದು ಹೇಳ್ತಾರೆ ಗುರು ಗುರುಗಳೇ ಹಿಂಗಾಗ್ಬಿಟ್ಟದೆ. ಏನಾಗಿದಪ್ಪ ಅದು? ನಿನ್ನೆ ರಾತ್ರಿ ನಾ ಕಟ್ಟೋದು ಮಾತು ಬಿಟ್ಟೆ, ಈಗ ಅದು ಏಳ ಬರ್ತದೆ. ಬಿಚ್ಚಿದ್ದೇನೋ ನಾ ಕಟ್ಟೆ ಇಲ್ಲ ಬಿಚ್ಚಬೇಕ. ಕೇಳ್ಕೊಳ್ವ ಚಂದ. ನಾನು ಅದನ್ನು ಕಟ್ಟಿ ಹಾಕೇ ಇಲ್ಲ, ಬಿಚ್ಚು ಪ್ರಶ್ನೆ ಬಂತು. ಅದು ಹೇಳ್ತಾ ಇಲ್ಲ. ಹೋಗ ಒಂದು ಕೆಲಸ ಮಾಡ, ನೀನು ಹಗ್ಗವನ್ನ ಕಟ್ಟಿದ್ದರೆ, ಆ ಹಸುವಿನ ಹಗ್ಗವನ್ನ ಕಟ್ಟಿದ್ದರೆ ಅದನ್ನು ಹೇಗ ಬಿಚ್ಚತೀಯ ಹಾಗೆ ಬಿಚ್ಚದನ್ನು ಮಾಡು. ಈ ಹೋಗಿ ಕತ್ತಿಗೆ ಕೈ ಹಾಕಿ ಆ ಗಂಟನ್ನ ಬಿಚ್ಚದಾಗಿ ಮಾಡ. ಇಲ್ಲೇನ ಗಂಟಲ್ಲಿ ಕಟ್ಟದ್ ನಿಂತು ಹೋಗ. ಅಜ್ಞಾನ ಜೊತೆ ಆತ್ಮ ಹೆಂಗ್ ಕುಂಡ್ಕೊಂಡದ ಅಂತಂದ್ರೆ ಹಿಂಗ್ ಕುಂಡ್ಕೊಂಡಂತೆ. ಮತ್ತೆ ಗುರುಗಳು ಏನ್ ಮಾಡ್ತಾರೆ? ಬಿಡಿಸಿದ ಬಿಡಿಸದಂಗೆ ಮಾಡ್ತಾರೆ. ಅವನೇನಂತೀಯ? ಓಬ ಆರಾಮ ವಿಶ್ವಾಸು ಖುಷಿ ಇಷ್ಟ. ಅದನ್ನು ಇವು ಕಾರ್ಯಕರಣ ಸಂಘಾತ. ಆತ್ಮನಿಗೆ ವಾಸ್ತವಿಕವಾಗಿ ಸಂಘಾತ ಆಗೇ ಇಲ್ಲ. ಶರೀರ ಜೊತೆ ಮನಸ್ಸು ಬುದ್ಧಿಗಳ ಸಂಘಾತ, ಮನಸ್ಸು ಬುದ್ಧಿಗಳಿಗೆ ಕಾರಣ ಶರೀರ ಸಂಘಾತ. ಕಾರಣ ಶರೀರ ಅಲ್ಲಿ ಕಾರಣ ಶರೀರ ನಾನೇ. ಕಾರಣ ಶರೀರವು ನಾನೇ ಆಗಿದ್ದರೆ ನಿನ್ನ ಕಂಪ್ಲೇಂಟ್ ಯಾಕೆ? ಕಂಪ್ಲೇಂಟ್ ಅದ ಇದರರ್ಥ ನಾನಲ್ಲ ಆದರೂ ಅದು ನಾನು ಅಂತ ಅನ್ಕೊಂಡೇನಿ. ಅದು ನಾನಲ್ಲ ಆದ್ರೂ ನಾನು ಅಂತ ಯಾಕೆ ಅಂದ್ಕೊಂಡೆ? ಅಜ್ಞಾನದಿಂದ. ಶರೀರ ನಿವೃತ್ತಿ ಮಾಡೋಣ, ನೀನು ಅಜ್ಞಾನ ನಿವೃತ್ತಿ ಮಾಡೋಣ. ಅಜ್ಞಾನ ನಿವೃತ್ತಿ, ಅಜ್ಞಾನ ನಿವೃತ್ತಿಗೆ ಜ್ಞಾನ ಒಂದೇ ಪರಿಹಾರ. ಆ ಜ್ಞಾನ ಹೇಗಿರ್ತದೆ? ಮೊಟ್ಟ ಮೊದಲಿಗೆ ನಾನು ಸಾಕ್ಷಿ ಶಬ್ದ ನೋಡು. ನಾನು ಸಾಕ್ಷೀಭೂತಶ್ಚ ಸಾಕ್ಷೀಭೂತ ಚೇತಯಿತ ಚೇತಯಿತ ಸಾಕ್ಷೀಭೂತನಾಗಿದ್ದುಕೊಂಡು ನನ್ನ ಇರುವಿಕೆಯಲ್ಲಿ ಚೈತನ್ಯವು ಅಧಿಕ ಪ್ರಾಪ್ತಿಯಾಗಿದೆ. ಅದು ಅಜ್ಞಾನ ಅಂತಿರೋ, ಅದು ಕಾರಣ ಶರೀರ ಅಂತಿರೋ, ಅದು ಸೂಕ್ಷ್ಮ ಶರೀರ ಅಂತಿರೋ, ಅವೆಲ್ಲದಕ್ಕೂ ಕೂಡ ಏನ್ ಪ್ರಾಪ್ತಿಯಾಗಿದೆ? ಅಲ್ಲಿ ಚೇತನತಾ ಚೇತಯಿತ. ನೀನ್ಯಾರು? ಕೇವಲ ನಿರ್ಗುಣ. ನಾನು ಕೇವಲ ನಿರ್ಗುಣನಾಗಿದ್ದೇನೆ. ಅನೇನೈವ ಸ್ವರೂಪೇಣ ಅದೇ ಆ ನಿರ್ಗುಣವಾದ ಸ್ವರೂಪದಿಂದ ಅವ್ಯಕ್ತಾದೀನಾಂ ಸ್ಥಾವರಾಂತಾನಾಂ ಅಹಮೇವ ಆತ್ಮ ಇತಿ ಸರ್ವಭೂತೇಷು ಚ ಆತ್ಮಾನಂ ನಿರ್ವಿಶೇಷಂ ಯಹಾತು ಅನುಪಶ್ಯತಿ. ಆ ಚೈತನ್ಯವೇ ನಾನು. ಚೇತನ ಮಾತ್ರವಾಗಿದ್ದುಕೊಂಡು ಆ ಕಾರಣ ಸಂಘ ಕಾರ್ಯಕರಣ ಸಂಘಾತಗಳನ್ನು ಏನು ಬೆಳಗುತ್ತಾ ಇದ್ದೇನೋ, ನಾನು ಇನ್ನೊಂದು ಕಾರ್ಯಕರಣ ಸಂಘಾತವನ್ನು ನೋಡಿದಾಗ ನನಗಿದು ಸ್ಪಷ್ಟ ಗೊತ್ತಿರ್ತದೆ. ಏನ್ ಗೊತ್ತಿರ್ತದೆ? ನಾನು ಚೇತಯಿತ ಹಾಗೆಯೇ ಅವರವರ ಕಾರ್ಯಕರಣ ಸಂಘಾತದಲ್ಲಿ ಅಲ್ಲೇ ಚೇತಯಿತ ಆಗಿ ಇದ್ದೇನೆ. ಇಲ್ಲಿ ಹೇಗೆ ಚೈತನ್ಯ ಮಾತ್ರವಾಗಿದ್ದೇನೋ ಹಾಗೆ ನಾನು ಅಲ್ಲಿಯೂ ಕೂಡ ಚೈತನ್ಯ ಮಾತ್ರ. ಅಲ್ಲಿ ಶಬ್ದ ಯಾವುದಕ್ಕೆ ಉದ್ದೇಶಿಸಿದು? ಆ ಕಾರ್ಯಕರಣ ಸಂಘಾತ. ಆ ಕಾರ್ಯಕ್ರಮ ಸಂಘಾತದ ದೃಷ್ಟಿಯಿಂದ ಅಲ್ಲಿ ಎನ್ನುವ ಶಬ್ದ ಜಗತ್ತಲ್ಲ ಅಂತ ಅಂದಾಗೂ ಕೂಡ ಕಾರ್ಯಕರಣ ಸಂಘಾತ ದೃಷ್ಟಿ. ಈ ಕಾರ್ಯಕರಣ ಸಂಘಾತದಲ್ಲಿ ಸಾಕ್ಷಿ ಆತ್ಮ ನಾನು ಹೇಗೋ ಹಾಗೆ ಆ ಕಾರ್ಯಕರಣ ಸಂಘಾತಗಳಲ್ಲಿ ಆ ಜೀವಭೂತ ರಾಶಿಗಳಲ್ಲಿ ಅಲ್ಲಿ ನಾನು ಅದೇ ಸಾಕ್ಷಿಯಾಗಿ ಇದ್ದೇನೆ. ಆದ್ದರಿಂದ ನಾನು ಆತ್ಮನನ್ನು ತಿಳಿದಾಗ ಎಲ್ಲೆಲ್ಲಿಯೂ ನಾನು ಆತ್ಮನನ್ನೇ ಕಾಣುವ ಸಾಧ್ಯತೆ ಹೌದ. ಸ್ವರೂಪೇಣ ಅವ್ಯಕ್ತಾದೀನಾಂ ಸ್ಥಾವರಾಂತಾನಾಂ ಅಹಮೇವ ಆತ್ಮ ಇತಿ ಸರ್ವಭೂತೇಷು ಚ ಆತ್ಮಾನಂ. ಈ ಕಾರಣಕರ ಕಾರ್ಯಕರಣ ಸಂಘಾತವು ಹೇಗೆ ನನ್ನನ್ನು ಆಶ್ರಯಿಸಿದೆಯೋ ಹಾಗೆ ಸಮಸ್ತ ಕಾರ್ಯಕರಣ ಸಂಘಾತಗಳು ಕೂಡ ನನ್ನಲ್ಲೇ ಇವೆ. ಈ ಕಾರ್ಯಕರಣ ಸಂಘಾತದಲ್ಲಿ ನಾನು ಸಾಕ್ಷಿ ಮಾತ್ರವಾಗಿ ಹೇಗಿದ್ದೇನೋ ಹಾಗೆ ಆ ಕಾರ್ಯಕರಣ ಸಂಘಾತಗಳಲ್ಲಿ ಕೂಡ ನಾನು ಹೇಗಿದ್ದೇನೆ ಸಾಕ್ಷಿಯಾಗಿದ್ದೇನೆ. ಎರಡು ಹೇಳಿಕೆ, ಅವುಗಳೆಲ್ಲ ಇರೋದು ನಾನೇ, ನನ್ನಲ್ಲೇ ಅವು ಎಲ್ಲವೂ ಇವೆ. ನಿರ್ವಿಶೇಷಂ ಯಹಾತು ಅನುಪಶ್ಯತಿ. ಯಹಾತು ಅಂದ್ರೇನು? ಯಹಾತು ಯಹಾತು ಎಷ್ಟು ನಾನು ಹೆಂಗೆ ಹೇಳ್ತೇನೆ ಹಂಗೆ ನೋಟ್ ಮಾಡ್ಕೊತೋಗ್ರಿ. ಯಹಾತು ಅನುಪಶ್ಯತಿ, ಯಾವನಾದರೂ ಅವನು ಒಬ್ಬನು ಈ ಜ್ಞಾನೋಪದೇಶವನ್ನು ಪಡೆದು ಎಲ್ಲೆಲ್ಲೂ ಇರುವ ಆತ್ಮನು ನಾನೇ, ನನ್ನಲ್ಲಿಯೇ ಎಲ್ಲ ಆತ್ಮರು ಇವೆ ಅನ್ನುವಂತಹ ಒಂದು ಸ್ಪಷ್ಟತೆಯನ್ನ ಕಂಡಿದ್ದಾರೋ ಅನುಪಶ್ಯತಿ ಸಹ ತತಃ ತಸ್ಮಾದೇವ ದರ್ಶನಾತ್ ನ ವಿಜುಂಸತೆ. ಅದೇ ಆ ಜ್ಞಾನವನ್ನ ಹೊಂದಿದ್ದರಿಂದಾಗಿ ಅವನು ಘೃಣ ಯಾವುದರ ಬಗ್ಗೆ, ಅವನು ದ್ವೇಷವನ್ನಾಗಲಿ ಅನಾದರವನ್ನಾಗಲಿ ಅಥವಾ ಯಾವುದೇ ಇರುವಿಕೆಯನ್ನ ಅಲ್ಲಗಳ ಆತ್ಮನ ಇರುವಿಕೆಯನ್ನ ಅಲ್ಲಗಳೆಯುವ ಸಾಧ್ಯತೆ ಅಥವಾ ಆ ಜೀವನ ಇರುವಿಕೆಯನ್ನ ಅಲ್ಲಗಳೆಯುವ ಸಾಧ್ಯತೆ, ನೀವೆಲ್ಲ ಮೂರ್ಖರಿದ್ದೀರಿ ಅನ್ನುವಂತಹ ಭಾವ, ನೀವೆಲ್ಲ ಅಜ್ಞಾನಿಗಳಿದ್ದೀರಿ ಅನ್ನುವಂತಹ ಭಾವ, ಈ ಭಾವಗಳನ್ನ ಕಳ್ಕೊತಾರೆ. ಯಾರು ಅಜ್ಞಾನಿಗಳಿಲ್ಲ, ಎಲ್ಲರೂ ಆತ್ಮಸ್ವರೂಪರೇ ಇದ್ದಾರೆ. ಎಲ್ಲ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ನಾವೇ ಮಾಡೋದು ಅವ್ರಿಗೆ ಗೊತ್ತಿಲ್ಲ. ಅದು ನಮಗ್ ಗೊತ್ತದಲ್ಲ, ಅವರೆಲ್ಲ ಜ್ಞಾನಿಗಳು, ಅವರೆಲ್ಲ ಆ ಜ್ಞಾನ ಸ್ವರೂಪರು ನಮಗ್ ಗೊತ್ತಲ್ವ. ಅದನ್ನ ಹೇಗೆ ಅವ್ರನ್ನ ದ್ವೇಷ ಮಾಡ್ಬೇಕಾಗ್ತದೆ? ಹೇಗ್ರಿ ಹೇಳಿಲ್ಲ, ಅವರು ಕೆಳ ಜಾತಿಯವರಿದ್ದಾರೆ, ಅವ್ರಿಗೆ ಕೆಲವು ಜಾತಿಯವರಿದ್ದಾರೋ ಇಲ್ಲೋ ಅದು ನನಗ್ ಗೊತ್ತಿಲ್ಲ. ಆದ್ರೆ ಅವ್ರು ಆತ್ಮಸ್ವರೂಪರಿದ್ದಾರೆ ಅಂತ ನನಗ್ ಗೊತ್ತಿದೆ. ಆದ್ರಿಂದ ಅವರನ್ನು ನಾನು ದೂರ ಇಡಲಾರೆ, ಅವರನ್ನು ನಾನು ದೂರ ಇಡಲಾರೆ. ನ ವಿಜುಗುಪ್ಸತೆ ಘೃಣಾಂ ನ ಕರುತಿ, ನಿರಾಕರಣೆ. ಘೃಣ ಅಂದ್ರೆ ಇನ್ನೊಂದು ಅರ್ಥ ನಿರಾಕರಣೆ, ಬರ್ಕೋರಿ ನಿರಾಕರಣೆ. ಘೃಣಾಂ ನ ಕರೋತಿ. ಓಕೆ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಓಂ ತತ್ಸತ್.